ದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೇ ಎಂದು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧ ಸುರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಬೀಜು ಪಕ್ಷಿಯೋ ಸಹಿತ ಖೇತ್ ಬಚಾ ಲೇತ ಘಾತಕ ರಸಾಯನೋ ಕೈಸೆ ಬಚಾ ಮತಲಬ ದೇಖ ಬೇಟಾ ತು ಜೊ ಅಂಧಾಧುಂಧ ರಸಾಯನ ಮಿಲಾತ ಹೈ ನಾ ಮಿಟ್ಟಿ ಕಿ ಸಹಿತ ಬಿಗಡನೆ ಲಗಿ ಔರ್ ಜಬ್ ಮಾಟಿ ಹೀ ಕಮಜೋರ್ ಪಡ ಜಾಯೆಗಿ ತೋ ಉಪಜ ಕೈಸೆ ಸಹಿತಮಂದ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ ಪೂಛನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ ಲಹಲಾತಿ ಥೀ ಶುದ್ಧತಾ ಝಲಕತಿ ಥೀ ಮಾಟಿ ಭೀ ತಂದುರುಸ್ತ ಔರ್ ಲೋಗ ಪಹಲೀ ವಾಲಿ ಬಾತ್ ಕಹಾ ಪರಮ ತೋ ಸಬ್ ಯಹೀ ಡಾಲೆ ಸಬ್ ನಹೀ ಆಜ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ಹೈ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹಾ ಹೈ ಧೂಪ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ ಕೇ ದಿನ್ ಖೇತಿ ಶುರೂ ಕರೂಂಗಾ. ಮಾಟಿ ಸೇ ಪ್ರೇಮ ಕಿ ಪರಂಪರಾ ಹೈ ಪರಂಪರಾಗತ ಖೇತಿ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ರೇಷ್ಮೆ ಹುಳುಗಳಿಗೆ ಬರುವ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಈ ಕುರಿತು ಸಿರ್ಸಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಫಾರ್ಮ್ ಮ್ಯಾನೇಜರ್ ಆಗಿರುವ ಕೆಎಸ್ ಕೃಷ್ಣ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಕೆಎಸ್ ಕೃಷ್ಣ ಅವರಿದ್ದಾರೆ. ನಮ್ಮ ಸಿರ್ಸಿಯಲ್ಲಿರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಫಾರ್ಮ್ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ರೇಷ್ಮೆ ಹುಳುವಿಗೆ ಬರ್ತಕ್ಕಂಥ ರೋಗಗಳು ಅವುಗಳನ್ನು ಹೇಗೆ ನಿರ್ವಹಿಸಬೇಕು ಅನ್ನುವಂಥ ನಿಟ್ಟಿನೊಳಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಕೃಷ್ಣ ಅವರೇ. ನಮಸ್ಕಾರ. ಈ ರೇಷ್ಮೆ ಹುಳುಗಳಿಗೆ ರೋಗಗಳು ಬರ್ತಾವಲ್ಲ, ಯಾಕೆ ಬರ್ತಾವು ಸರ್? ರೇಷ್ಮೆ ಹುಳುಗಳು ರೋಗ ಬರೋದಕ್ಕೆ ಇಂಥ ಸೀಸನ್ ಅಂತ ಇಲ್ಲ. ರೇಷ್ಮೆ ಹುಳುಗಳು ರೋಗ ಬರೋದಕ್ಕೆ ಹೈಜೀನಿಕ್ ಕಂಡೀಷನ್ ಮೇಂಟೈನ್ ಮಾಡಬೇಕು. ಅತಿ ಹೆಚ್ಚು ಉಷ್ಣಾಂಶ ಅಥವಾ ಅತಿ ಕಡಿಮೆ ಉಷ್ಣಾಂಶ ಇರೋದ್ರಿಂದ ರೋಗ ಬರ್ತವೆ ರೇಷ್ಮೆ ಹುಳುಗಳಿಗೆ. ಆ ರೋಗ ನಿವಾರಣೆ ಮಾಡೋದಕ್ಕೆ ನಾವು ಹತೋಟಿ ಕ್ರಮಗಳನ್ನು ಕೈಗೊಳ್ಬೇಕು. ಏನು ಅಂದರೆ, ತುಂಬ ರೋಗ ಬಂದಿರೋ ಹಿಪ್ಪು ನೇರಳೆ ಎಲೆಗಳನ್ನು ಹಾಕಬಾರದು. ಮತ್ತು ನಾವು ರೇಷ್ಮೆ ಹುಳದ ಸಾಕುವ ತಟ್ಟೆ ಟ್ರೇ ಅಂತಾರೆ, ಅಥವಾ ಇನ್ನು ಬೇರೆ ವಿಧಾನದಲ್ಲಿ ಸಾಕುವಂಥ ಹುಳುಗಳಲ್ಲಿ ಹುಳು ಸಾಕಾಣಿಕೆ ಮನೆಯಲ್ಲಿ ಸ್ವಚ್ಛತೆ ಅಂದರೆ ಡಿಸ್ಇನ್ಫೆಕ್ಷನ್ ಫಾರ್ಮಲಿನ್ ಅಥವಾ ಬ್ಲೀಚಿಂಗ್ ಪೌಡರಿಂದ ಡಿಸ್ಇನ್ಫೆಕ್ಷನ್ ಮಾಡಿ ಹೈಜೀನಿಕ್ ಸೋಂಕು ನಿವಾರಣೆಯನ್ನು ಮಾಡಿ ಹತೋಟಿ ಕ್ರಮ ಮಾಡಿದ್ರೆ ರೇಷ್ಮೆ ಹುಳುಗಳಿಗೆ ರೋಗ ಬರುವುದಿಲ್ಲ. ಈ ರೋಗ ಬರಬೇಕಾಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಸೋಂಕನ್ನು ತಗಲಿಸ್ಲಿಕ್ಕೆ ಹೇಗೆ ಗಾಳಿ ಅಥವಾ ಮನುಷ್ಯರು ಅಥವಾ ಬೇರೆ ಕೀಟನೋ ಹೇಗೆ, ಏನ್ ಕಾರಣ? ಸೋಂಕ ತಗಲೋದಿಕ್ಕೆ ಕಾರಣ ಅಂದ್ರೆ ಗಾಳಿ ಮೂಲಕ ಬರ್ತವೆ. ವೆಂಟಿಲೇಷನ್, ಮೆಶ್, ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ಕಿಟಕಿಯಲ್ಲಿ ಮೆಶ್ ಮತ್ತು ಕ್ಲೀನ್ ವೆಂಟಿಲೇಷನ್ ಗಾಳಿ ಬರೋ ತರ ನಾವು ಮೇಂಟೈನ್ ಮಾಡಿದ್ರೆ ರೋಗ ನಿವಾರಣೆಯನ್ನು ತಡಿಬಹುದು. ಇನ್ನೊಂದು ಹೇಳ್ತೀವಿ ನಾವು, ಸೋಂಕು ನಿವಾರಣೆ ಜೊತೆಗೆ ಅಂದ್ರೆ ನಿರಂತರವಾಗಿ ಸೋಂಕು ನಿವಾರಣೆ ಇರುವಂತದ್ದೇ. ಒಂದು ಬೆಳೆ ಆದ ತಕ್ಷಣ ಇಡೀ ಮನೆಯನ್ನ ನಾವು ಸೋಂಕು ನಿವಾರಣೆ ಮಾಡಬೇಕು, ಸುಣ್ಣ ಹೊಡಿಬೇಕು, ಫಾರ್ಮಲಿನ್ ದ್ರಾವಣದಿಂದ ತೊಳಿಬೇಕು ಇಂಥವೆಲ್ಲ ಹೇಳ್ತೀವಿ. ಮತ್ತೆ ಅದನ್ನಷ್ಟೇ ಅಲ್ಲ, ಸಲಕರಣೆಗಳನ್ನು ಕೂಡ ಫಾರ್ಮಲಿನ್ ದ್ರಾವಣದಿಂದ ತೊಳಿಬೇಕು ಅಂತ ಹೇಳ್ತೀವಿ, ಹೌದಲ್ಲ? ಅದ್ರ ಜೊತೆಗೆ ಬೇರೆ ಬೇರೆ ಈ ರೀತಿಯಾಗಿ ಅಡ್ಡಾಡಿಕೊಂಡು ಹೊರಗಿಂದ ಬರುವಂತವ್ರಿಗೂ ಕೂಡ ಫಾರ್ಮಲಿನ್ ದ್ರಾವಣದಲ್ಲಿ ಕಾಲನ್ನ ತೊಳ್ಕೊಂಡು ಒಳಗೆ ಬರ್ರಿ ಅಂತ ಹೇಳ್ತೀವಿ ಅಲ್ವಾ? ಹೌದು. ಹಾಗಾಗಿ ರೋಗ ಮನುಷ್ಯನಿಂದನೇ ಹರಡೋದೇ ಜಾಸ್ತಿ ಅಂತ. ಮನುಷ್ಯನಿಂದನೇ ಹರಡೋದು ಜಾಸ್ತಿನೇ.

ಸುಣ್ಣುಕಟ್ಟು ರೋಗ, ಇಂಗ್ಲಿಷ್ ಅಲ್ಲಿ ಇದನ್ನ ಫಂಗಲ್ ಡಿಸೀಸ್ ಮಸ್ಕಾಡಿನ್ ಅಂತಾರೆ. ಇದು ಸುಣ್ಣುಕಟ್ಟು ರೋಗ, ಇದು ಎರಡು ಮೂರು ಟೈಪ್ ಇದೆ. ವೈಟ್ ಮಸ್ಕಾಡಿನ್ ಮತ್ತು ವೈಟ್ ಮಸ್ಕಾಡಿನ್ ಬ್ರೌನ್ ಮಸ್ಕಾಡಿನ್ ಎರಡು ಮೂರು ಟೈಪ್ ಇದೆ. ಇದು ಸುಣ್ಣಕಟ್ಟು ರೋಗ ಬಂದಿರುವ ಲಕ್ಷಣಗಳು ಮುಖ್ಯವಾಗಿ ಹುಳು ಲೆಥರ್ಜಿಕ್. ಈ ರೋಗ ಬರೋಕ್ಕಿಂತ ಮುಂಚೆ ಹುಳು ಆಕ್ಟಿವ್ ಆಗಿ ಸೊಪ್ಪು ತಿಂತಾರತ್ತೆ. ಈ ರೋಗ ಬಂದಿದ್ದ ಕಾರಣದಲ್ಲಿ ಹುಳು ಮೂವ್ ಆಗೋದಿಲ್ಲ, ಅಲ್ಲೇ ನಿಂತ್ಕೊಂಡು ಹುಳು ಸೊಪ್ಪನ್ನು ಜಾಸ್ತಿ ತಿನ್ನುವುದಿಲ್ಲ. ಮತ್ತು ಹುಳು ಲಾರ್ವಾ, ಹುಳು ಏನತ್ರ ಹಾರ್ಡ್ ಇರುತ್ತೆ. ಸುಣ್ಣಕಟ್ಟು ರೋಗ ಬಂದಿರೋ ಹುಳು ಅದು ಎರಡ್ ಮೂರು ದಿನ ಬಿಟ್ಟರೆ ಅದು ಹಾರ್ಡ್ ಗಟ್ಟಿ ತರ ಮಮ್ಮಿಫೈಡ್ ಅಂತಾರೆ ಇಂಗ್ಲೀಷ್ ಅಲ್ಲಿ, ಹಾರ್ಡ್ ಇರುತ್ತೆ. ಬಿಳಿ ಅಥವಾ ಹಸಿರುವಿಂದ ಇದು ಸಾಯ್ತದೆ ಸುಣ್ಣಕಟ್ಟು ಬಂದಿರುವ ರೋಗ ಬಂದಿರುವ ಹುಳು. ಇದನ್ನ ನಿರ್ವಹಣೆ ಮಾಡೋದಕ್ಕೆ ಕ್ರಮಗಳೇನೆಂದ್ರೆ ಸನ್ ಡ್ರೈ ಅಪ್ಲಿಕೇನ್ಸಸ್, ಇವಾಗ ಏನು ಹುಳ ಸಾಕಬೇಕಾದ ಸಲಕರಣೆಗಳು, ಟ್ರೇ ಅಥವಾ ಮುಖ್ಯವಾಗಿ ನಾವು ಏನೇನು ಸೊಪ್ಪಾಕೋದಕ್ಕೆ ನಾವು ಕತ್ತರಿಸುವ ನೈಫ್ ಮತ್ತು ಇತರ ಸಲಕರಣೆಗಳನ್ನು ಬಿಸಿಲಿನಲ್ಲಿ ಒಣಗಿಸಿ ಇದು ಮಾಡೋದ್ರಿಂದ ಮುಂಚೆನೆ ಕ್ರಮಗಳನ್ನು ತಗೋಬಹುದು ನಾವು, ಯಾವಾಗ ಈ ಡಿಸೀಸ್ ಕಂಟ್ರೋಲ್ ಆಗುತ್ತೆ. ಮತ್ತು ಡಿಸ್ಇನ್ಫೆಕ್ಟೆಂಟ್ ಅಪ್ಲಿಯನ್ಸಸ್, ಮುಂಚೆ ಹೇಳಿದ್ದೀನಿ ಎಲ್ಲ ರೋಗಕ್ಕೂ 5% ಬ್ಲೀಚಿಂಗ್ ಪೌಡರ್ ಡಿಸ್ಇನ್ಫೆಕ್ಟ್ ಮಾಡಿದ್ರೆ ಯಾವುದೇ ರೋಗನೂ ತಗಲೋದಿಲ್ಲ. ಸೋಂಕು ನಿವಾರಕವನ್ನು ಉಪಯೋಗಿಸೋದ್ರಿಂದ ರೋಗ ಹತಾಟದಲ್ಲಿ ಇಟ್ಕೋಬಹುದು. ಈ ರೋಗ ಬರೋದಕ್ಕೆ ಕಾರಣ ಇನ್ನೊಂದೇನೆಂದರೆ ಲೋ ಟೆಂಪರೇಚರ್ ಅಂದರೆ ಕಮ್ಮಿ ಉಷ್ಣಾಂಶ ಮತ್ತು ಹೈ ಇಮ್ಯುನಿಟಿ ಜಾಸ್ತಿ ತೇವಾಂಶ. ಒಂದು ಮನೆಯಲ್ಲಿ ನಾವು ಹುಳು ಸಾಕುವ ರೇಷ್ಮೆ ಹುಳು ಸಾಕುವ ಮನೆಯಲ್ಲಿ ಕಮ್ಮಿ ಉಷ್ಣಾಂಶ ಅಥವಾ ಜಾಸ್ತಿ ತೇವಾಂಶ ಇರೋದ್ರಿಂದ ಈ ರೋಗ ಔಟ್ಬ್ರೇಕ್ ಜಾಸ್ತಿ ಆಗಿ ಹುಳುಗಳು ಸಾಯ್ತವೆ. ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ ಟೆಂಪ್ರೇಚರ್ ಉಷ್ಣಾಂಶ ಮೇಂಟೈನ್ ಮಾಡಬೇಕು. ನಾವು ಉಷ್ಣಾಂಶ ಜಾಸ್ತಿ ಉಷ್ಣಾಂಶ ಬೇಸಿಗೆಯಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದೆ ಟೆಂಪ್ರೇಚರು, ಅವಾಗ ನಾವು ಏರ್ ಕೂಲರ್ ಅಥವಾ ವೆಂಟಿಲೇಷನ್ ಅಥವಾ ಲೋ ಟೆಂಪ್ರೇಚರ್ ಇರೋ ಥರ ನಾವು ಮನೆಯನ್ನು ಲೋ ಟೆಂಪ್ರೇಚರ್ ಅಂತದನ್ನು ನಾವು ಕಮ್ಮಿ ಮಾಡ್ಕೋಬಹುದು. ಈ ಉಷ್ಣಾಂಶ ಕಡಿಮೆ ಮಾಡಬೇಕು ಅಂತ ಅಂದಾಗ ಬಟ್ಟೆಯನ್ನು ತೊಯಿಸು ಕಿಡಕಿಗೆ ಹಾಕೋದಾಗಿರ್ಬೋದು ಅಥವಾ ನೆಲದ ಮೇಲೆ ಹಾಕೋದಾಗಿರ್ಬೋದು, ಹಂಗೆ ಮಾಡೋದ್ರಿಂದ ಆಗುತ್ತೆ. ನೀರಲ್ಲಿ ಗೋಣಿಚೀಲವನ್ನು ಎದ್ದಿ ಅದನ್ನು ನೆಲಕ್ಕೆ ಹಿಡಿದು ಗೋಡೆಗಳಿಗೆ ಇದು ಮಾಡೋದ್ರಿಂದ ಉಷ್ಣಾಂಶ ಕಮ್ಮಿ ಆಗುತ್ತೆ. ಎರಡು ಮೂರು ಸಲ ಮಾಡಬೇಕು ಮಾಡೋದ್ರಿಂದ ಉಷ್ಣಾಂಶ ಕಮ್ಮಿ ಆಗುತ್ತೆ. ಉಷ್ಣಾಂಶ ಮೇಂಟೈನ್ ಮಾಡಿ ನಾವು ಹತೋಟಲ್ಲಿ ಇಟ್ಕೋಬಹುದು. ಗಂಟು ರೋಗ ಇದನ್ನು ಇಂಗ್ಲಿಷಲ್ಲಿ ಪ್ರೋಟೋಜೋವನ್ ಡಿಸೀಸ್ ಅಂದ್ರೆ ಪೆಬ್ರಿನ್ ಡಿಸೀಸ್ ಅಂತಾರೆ. ಮುಖ್ಯವಾಗಿ ಈ ರೋಗ ಹೇಗ್ ಬರುತ್ತೆ ಅಂದ್ರೆ ರೋಗ ಬಂದಿರುವಂತ ಹುಳು ರೋಗ ಬರುವ ಲಕ್ಷಣಗಳು ಅಂದ್ರೆ ಹುಳು ರೇಷ್ಮೆ ಹುಳು ಬಂದ ಸ್ಲೋ ಗ್ರೋತ್, 4ನೇ ಜ್ವರದಲ್ಲಿ ರೋಗ ಬಂತು ಅಂದ್ರೆ 5ನೇ ಜ್ವರದಲ್ಲಿ ಬೆಳವಣಿಗೆ ಕಮ್ಮಿ ಇರುತ್ತೆ ಮತ್ತು ಗೂಡು ಕಟ್ಟುತ್ತೆ. ಗೂಡು ಕಟ್ಟಿದ್ರೆ ಅದು ಅನ್ರಿಲೇಬಲ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರೋದಿಲ್ಲ ಮತ್ತು ರೇಷ್ಮೆ ಹುಳಿನ ಬಾಡಿ ಸೈಜ್ ಇರೆಗ್ಯುಲರ್ ಗ್ರೋತ್ ಇರ್ತದೆ. ರೇಷ್ಮೆ ಹುಳಿಗೆ ಗಂಟು ರೋಗ ಬಂದಿರೋ ಹುಳು ಸೊಪ್ಪನ್ನು ತಿನ್ನೋದಕ್ಕೆ ಪೂರ ಪಟೇಟ್ ಆರೋಗ್ಯ ತಿಂತದೆ ಮತ್ತು ಬ್ಲಾಕ್ ಸ್ಪಾಟ್ಸ್ ಕಪ್ಪು ಚುಕ್ಕಿ ಇರ್ತದೆ. ಲಾರ್ವಾ ಇಂಟಿಗ್ಮೆಂಟ್ ಚರ್ಮದ ಮೇಲೆ ನಾವು ರೇಷ್ಮೆ ಹುಳಿದ ಮೇಲೆ ಬ್ಲಾಕ್ ಸ್ಪಾಟ್ಸ್ ಪೆಬ್ರಿನ್ ಅದಕ್ಕೆ ಪೆಬ್ರಿನ್ ಬ್ಲಾಕ್ ಸ್ಪಾಟ್ಸ್ ಅಂತ ಹೇಳ್ತೀವಿ. ಇದನ್ನ ನಿರ್ವಹಣೆ ಮಾಡೋದಕ್ಕೆ ಮ್ಯಾನೇಜ್ಮೆಂಟ್ ಏನಪ್ಪಾ ಅಂದ್ರೆ ಪ್ರೊಡ್ಯೂಸ್ LTX. LTX ಅಂದ್ರೆ ಇವಾಗ ಗಂಟು ರೋಗ ಬಂದಿರೋ ಹುಳು ಗೂಡು ಕಟ್ಟಿದ್ರೆ ಅದು ಪ್ಯೂಪಾ ಕೋಶ ಅದು ಪೆಬ್ರಿನ್ ಹಿಂದೆ ಇರುತ್ತದೆ ಮತ್ತು ಮಾತ್ ಏನಂತಾರೆ ಚಿಟ್ಟೆ ಅದು ಏನಾದರೂ ಗೂಡು ಕಟ್ಟಿ ಹೊರಗೆ ಬಂದು ಮೊಟ್ಟೆ ಇಟ್ಟರೆ ಅದು ಮದರ್ ಮಾತ್ ಎಕ್ಸಾಮಿನೇಷನ್ ಮಾಡಬೇಕು ನಾವು. ಮದರ್ ಮಾತ್ ಎಕ್ಸಾಮಿನೇಷನ್ ಯಾಕೆಂದ್ರೆ ಮೊಟ್ಟೆಲ್ಲಿ ಅದು ಇರುತ್ತೆ ಪೆಬ್ರಿನ್ ರೋಗ ಇರುತ್ತೆ. ಆ ಮದರ್ ಮಾತ್ ಎಕ್ಸಾಮಿನೇಷನ್ ಎಗ್ ಮೊಟ್ಟೆ ಸ್ಟೇಜ್ ಅಲ್ಲಿ ನಾವು ಮಾಡಿದ್ರೆ ಅದು ರೋಗ ಇತ್ತು ಇಲ್ಲ ಅಂತ ಗೊತ್ತಾದ್ರೆ ಲಾಟ್ನ ರಿಜೆಕ್ಟ್ ಮಾಡಬಹುದು ನಾವು ಮೊಟ್ಟೆಗಳನ್ನ. ಯಾಕೆ ಮುಂದಕ್ಕೆ ನಾವು ಮಾಡಕ್ ಬರಲ್ಲ ಯಾಕಂದ್ರೆ ಟ್ರಾನ್ಸ್ಫರ್ ಆಗುತ್ತೆ ಮದರಿಂದ ಪ್ಯೂಪಾ ಮಾತಿಂದ ಹೋಗಿ ಮತ್ತೆ ಎಗ್ಗಿಗೆ ಬಂದು ಮತ್ತೆ ಕಂಟಿನ್ಯೂಸ್ ಆಗುತ್ತದೆ. ಮದರ ಎಗ್ನ ನಾವು ಮದರ ಮಾತ್ ಎಕ್ಸಾಮಿನೇಷನ್ ಅಂತ ಒಂದು ಕ್ರಮವನ್ನು ಮೇಂಟೈನ್ ಮಾಡಿದ್ರೆ ಅದು ಲಾಟ್ನ ರಿಜೆಕ್ಟ್ ಮಾಡಬಹುದು. ಅದಕ್ಕೆ ಪ್ರೊಡ್ಯೂಸ್ LTX ಗಂಟು ರೋಗ ಬಂದಿರೋಂತ ಎಗ್ಸ್ ನಾವು ಕತಗೊಂಡು ನಾವು ರೇಷ್ಮೆ ಹುಳು ಸಾಕಬಾರದು. ಅಂದ್ರೆ ರೇಷ್ಮೆ ಹುಳುಗಳು ಸಾಕಿ ಸೊಪ್ಪನ್ನು ತಿನ್ನಿಸ್ಬಾರ. ಅದೊಂದು ಡಿಸ್ಇನ್ಫೆಕ್ಟೆಂಟ್ ಅಂದ್ರೆ ಸೋಂಕು ನಿವಾರ ಹೇಳಿದಂಗೆ ಮುಂಚೆ ಹೇಳಿದೀನಿ ಅದಕ್ಕೂ ಅದನ್ನು ಡಿಸ್ಇನ್ಫೆಕ್ಟೆಂಟ್ ಆಫ್ ರೂಮ್ ಅಂಡ್ ಯಾವ ನಾವು ರೂಮ್ ರೇಷ್ಮೆ ಹುಳುವಿನ ಮನೆ ರೂಮ್ಗಳನ್ನು ಮತ್ತು ಅದಕ್ಕೆ ಬೇಕಾದ ಸಲಕರಣೆ ಸಿಂಪಡಣೆ ಮಾಡಬೇಕು ನಾವು. ಹೈಜೆನಿಕ್ ಕಂಡೀಷನ್ ಡ್ಯೂರಿಂಗ್ ರೇಯಿಂಗ್, ಸ್ಟ್ರಿಕ್ಟ್ ಹೈಜೆನಿಕ್ ಕಂಡೀಷನ್ ಅಂದ್ರೆ ಹೋಗ್ಬೇಕಾದ್ರೆ ನಾವು ಸ್ವಚ್ಛತೆ ಕೈ ತೊಳ್ಕೊಂಡು ಅಥವಾ ಕಾಲುಗಳನ್ನು ತೊಳೆದು ನೀರಿನಲ್ಲಿ ಡಿಸ್ ಅಥವಾ ಸೋಪಿನಲ್ಲಿ ಹೋಗಿ ಸೊಪ್ಪನ್ನು ಹಾಕಿ ಅಥವಾ ರೇಷ್ಮೆ ಹುಳು ಮುಟ್ಟುವುದರಿಂದ ನಾವು ಯಾವುದೇ ಸೋಂಕು ತಗಲಿದ್ರೆ ನಾವು ಕ್ರಮದಲ್ಲಿ ಇಟ್ಕೋಬಹುದು. ಮತ್ತು ಸರ್ಫೇಸ್ ಡಿಸ್ಇನ್ಫೆಕ್ಟೆಂಟ್ 2% ಫಾರ್ಮಲಿನ್ ಅನ್ನು ಬಿಫೋರ್ ಇನ್ಕ್ಯುಬೇಷನ್ ಮೊಟ್ಟೆ ತಂದು ನಾವು ರೇಷ್ಮೆ ಹುಳು ಸಾಕಿ ಗುರುತಿಗಿಂತ ಮುಂಚೆ ಅದಕ್ಕಿಂತ ಮುಂಚೆ ನಾವು ಅದು 2% ಫಾರ್ಮಲಿನಲ್ಲಿ ಸರ್ಫೇಸ್ ಡಿಸ್ಇನ್ಫೆಕ್ಟ್ ಮಾಡಬೇಕು. ಮತ್ತು ಗಂಟು ರೋಗ ಬಂದಿರುವಂಥ ಹುಳುಗಳನ್ನು ರೇಷ್ಮೆ ಹುಳು ಮನೆಯಿಂದ ತಗೊಂಡು ಸುಡಬೇಕು ಅಥವಾ ದೂರ ಎಸೆಯಬೇಕು. ಮತ್ತು ಮುಖ್ಯವಾಗಿ ಫೀಕಲ್ ಪ್ಲೇಟ್ಸ್ ಇಕ್ಕಿ ಏನಂತಾರೆ ಗಂಟು ರೋಗದಿಂದ ಬಂದಿರುವಂಥ ಹುಳುವಿನ ಇಕ್ಕಿಗಳನ್ನು ಕಲೆಕ್ಟ್ ಮಾಡಿಕೊಂಡು ತಗೊಂಡು ರೇಷ್ಮೆ ಹುಳಿನ ಮನೆಯಿಂದ ದೂರ ಇಡಬೇಕು. ಅದನ್ನು ತಡೆಯಬಹುದು. ಇತ್ತೀಚೆಗೆ ಚಾಕಿ ಸಾಕಾಣಿಕೆ ಕೇಂದ್ರಗಳು ಇದಾವೆ, ಅವರು ಚಾಕಿ ಹಂತದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಅಲ್ಲಿ ರೋಗ ಏನು ಬರುತ್ತೆ ಅವುಗಳನ್ನು ಆರೋಗ್ಯಪೂರ್ಣವಾಗಿ ಬೆಳೆಸಬೇಕಾಗಿತ್ತು ಅಂದರೆ ಏನೇನು ಮಾಡಬೇಕು, ಎಷ್ಟು ಸೋಂಕು ನಿವಾರಣೆ ಮಾಡಬೇಕು, ಮತ್ತು ಮೊಟ್ಟೆಯಲ್ಲಿ ಇತ್ತಂದರೆ ಮೊಟ್ಟೆಗೂ ಕೂಡ ಸೋಂಕು ನಿವಾರಣೆ ಮಾಡಿ ಅವರು ಬೆಳೆಸಿ ಚಾಕಿ ಹುಳುಗಳನ್ನು ಸಾಕಾಣಿಕೆ ಮಾಡಿ ಮೂರನೇ ಹಂತದ ಮರಿ ಹುಳುಗಳನ್ನ ಈಗ ಕೊಡ್ತಾ ಇದ್ದಾರೆ. ರೈತರಿಗೆ ಬಹಳ ಅನುಕೂಲ ಆಗಿದೆ ಅದು, ತುಂಬಾ ಅನುಕೂಲ ಆಗಿದೆ. ಯಾಕೆಂದ್ರೆ ಮೂರನೇ ಹಂತದಲ್ಲಿರುವಂತಹ ಹುಳುವನ್ನ ರೈತರು ಚಾಕಿ ಪ್ರಮುಖ ರೈತರು ಕೊಟ್ರೆ ನಾವು ಇನ್ನ ನಾವು ರೇಷ್ಮೆ ಹುಳುವನ್ನ ಕ್ರಾಪ್ ಅಂದ್ರೆ ಒಂದ್ ಬೆಳೆಗೆ ನಾವು ಮುಂಚೆ ನಾಲ್ಕು ಅಥವಾ ಆರು ಬೆಳೆ ರೇಷ್ಮೆ ಹುಳು ಹಾರ್ವೆಸ್ಟ್ ಮಾಡಿ ಕ್ರಾಪ್ ತೆಗಿತಿದ್ವಿ. ಇನ್ನೊಂದು ಮೂರ್ ನಾಲ್ಕು ಬೆಳೆಗಳನ್ನು, ಯಾಕೆಂದ್ರೆ ಚಾಕಿ ಅಂತಲ್ಲಿರೋ ಹುಳು ತಂದು ಸಾಕಿದ್ರೆ ನಾವು ಚಾಕಿ ಹುಳುವನ್ನು ಸಾಕಿದ ಮುಂಚೆ ನಾವು ಮೊಟ್ಟೆಗಳನ್ನು ತಂದು ನಾವು ಸಾಕಿದ್ರಿಂದ ಹತ್ತು ದಿನ ಜಾಸ್ತಿ ಬೇಕಾಗ್ತದೆ, ಇಪ್ಪತ್ತು ದಿನ ಒಂದೇ ಸಲ ಮೂರನೇ ಸ್ಟೇಜ್ ಥರ್ಡ್ ಇನ್ಸ್ಟಾಲ್ ಸೆಕೆಂಡ್ ಇನ್ಸ್ಟಾಲ್ ತಂದ್ರೆ ನಾವು ಅವಧಿ ಕಮ್ಮಿ ಆಗುತ್ತದೆ ಮತ್ತು ರೈತರಿಗೆ ಲಾಭ ಜಾಸ್ತಿ ಆಗುತ್ತದೆ. ಇನ್ನ ಎರಡು ಮೂರು ಬೆಳೆಯನ್ನು ಬೆಳೆದು ಪಡೆಯುವ ಹಣವನ್ನು ಪಡೆಯಬಹುದು ನಾವು. ಹಾಗಾಗಿ ರೈತರು ಇತ್ತೀಚೆಗೆ ಒಂದು ರೇಷ್ಮೆ ಹುಳು ನಮಗೆ ಒಂದು ನೌಕರಿಗೆ ಸಮ ಅಂತ ಹೇಳ್ತಾರೆ. ನಿರಂತರವಾಗಿ ನಮಗೆ ಎಲ್ಲ ಖರ್ಚು ವೆಚ್ಚ ತೆಗೆದು ಒಂದ್ ಎಕರೆದೊಳಗೆ 40-50 ಸಾವಿರ ರೂಪಾಯಿ ತಗೊಳ್ತೀವಿ ಅಂತ ಇದ್ದಾರೆ. ಹೌದು ಸರ್, ನಿಜ. ಯಾಕೆಂದ್ರೆ ಬೇರೆ ಬೆಳೆ ನಾವು ಉದಾಹರಣೆ ಕೊಟ್ರೆ ಬೇರೆ ರೇಷ್ಮೆ ಹುಳು ಬಿಟ್ಟು ಬೇರೆ ಯಾವ್ದಾರು ಕಬ್ಬು ಆಗ್ಲಿ ಬೇರೆ ಕೃಷಿ ಸಂಬಂಧಪಟ್ಟ ಬೆಳೆಗಳು ನಾವು ಒಂದ್ ವರ್ಷ 10-12 ತಿಂಗಳು ಕಾಲ ಕಾಯ್ಬೇಕಾಗತ್ತೆ. ಯಾಕೆಂದ್ರೆ ನಾವು ಒಂದ್ಸಲ ಇವಾಗ ಮಾರ್ಚ್ ಅಕ್ಟೋಬರ್ ನವೆಂಬರ್ ನ ಕಬ್ಬನ ಲಾವಣಿಯನ್ನ ಬಿತ್ತಿದ್ರು ನಾವು ಅದು 8-10 ತಿಂಗಳು 13 ತಿಂಗಳು ಬೇಕು. ಅಷ್ಟೇ ಇನ್ಕಮ್ ದುಡ್ಡು ಯಾವ್ದು ರೇಷ್ಮೆ ಬರುತ್ತೆ. ಯಾಕೆಂದ್ರೆ 25-30 ದಿನ ಕಮ್ಮಿ ಅಂದ್ರೆ ಒಂದ್ ಬೆಳೆ ಬರುತ್ತೆ. ಒಂದ್ ಬೆಳೆ ಅಂದ್ರೆ 6 ಬೆಳೆ ಅನ್ಕೊಳ್ಳಿ ವರ್ಷಕ್ಕೆ, 8-9 ಬೆಳೆ ಅಂದ್ರು ಒಂದ್ ಎಕರೆಗೆ ನೀವು 45,000 ಅಂದ್ರೆ 3-4 ಲಕ್ಷ ನಾವು ತಗೋಬಹುದು. ಬಟ್ ಅದೇ ಬೇರೆ ಬೆಳೆ ಕಬ್ಬು ಹೋಗಾದ್ರೆ ಅದ್ ಬೇಕಾದಂತ ಗೊಬ್ಬರ ಆಳು ಅವು ತುಂಬಾ ಜಾಸ್ತಿ ಬೇಕು, ಅದಷ್ಟೇ ಅದೇ ಕಮ್ಮಿ ಇದೆ. ಬಟ್ ರೇಷ್ಮೆ ಹುಳು ಸಾಕುವಂತ ರೈತ ಅದು ನೌಕರಿ ಅಂದ್ರೆ ಫೀಡಿಂಗ್ ಅಂದ್ರೆ ರೇಷ್ಮೆ ಹುಳುಗೆ ಬೇಕಾದ ಸೊಪ್ಪುಗಳು ನಾವು ಹೆಂಗೆ ಕೆಲಸ ಮಾಡ್ತೇವೆ ತರ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಆತರ ಎಚ್ಚರವಾಗಿರ್ಬೇಕು ಅವನು. ಬಟ್ ಬೇರೆ ಬೆಳೆ ಹಂಗಲ್ಲ, ಒಂದ್ಸಲ ನಾವು ಲಾವಣಿ ಮಾಡಿ ಕಬ್ಬೆ ಆಗಲಿ ಯಾವ್ದು ಬಿತ್ತಿದ್ರೆ 20-30 ತಿಂಗಳು ಗೊಬ್ಬರ ಕೊಟ್ರೆ ನೆಕ್ಸ್ಟ್ 4-5 ತಿಂಗಳು ಗೊಬ್ಬರ ಕೊಡಬೋದು, ಅವರು ಸುಮ್ಮನಿರ್ಬೋದು. ಅವ್ನ ಬೆಳೆ ಬಂದ್ ನೋಡೋ ನಡೀತದೆ, ನೀರು ಹಾಯಿಸ್ಕೊಂಡು 15 ತಿಂಗಳು ಒಂದ್ಸಲ ನಡೀತದೆ. ಬಟ್ ರೇಷ್ಮೆ ಹುಳ ಸಾಕೋದು ಹಂಗಂತಲ್ಲ, ಒಂದ್ಸಲ ರೇಷ್ಮೆ ಹುಳ ಸಾಕ್ಬೇಕು ಅಂದ್ರೆ ನಾವು ಎಚ್ಚರವಾಗಿರ್ಬೇಕು, ಯಾವ ರೋಗ ಬರ್ದಂಗೆ ನೋಡ್ಕೊಳ್ಳೋದಲ್ಲೇ. ಮತ್ತೆ ಉಳಿಸ್ಬೇಕಾ ಸೊಪ್ಪು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮತ್ತೆ ಬೆಡ್ ಇನ್ಸ್ಪೆಕ್ಟ್ ಅಂತ ಹೇಳಿದ್ನಲ್ಲ, ವಿಜೇತ ರೇಷ್ಮೆ ಅದನ್ನೆಲ್ಲ ಆಳುಗಳು ಬೇಕಾಗುತ್ತೆ, ಅದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡ್ರೆ ನೌಕರಿ ಬೇಕಂತಾನೆ ಇಲ್ಲ. ರೇಷ್ಮೆ ಹುಳು ಸಾಕುವ ರೈತ ಚೆನ್ನಾಗಿ ಸಂಪಾದನೆ ಮಾಡಬಹುದು. ಮತ್ತೆ ಅದರ ಜೊತೆಗೆ ಈಗ ನಾವು ರೇಷ್ಮೆ ಅಂದ ತಕ್ಷಣ ನಮಗೆ ಉತ್ಕೃಷ್ಟವಾದಂತ ಸಂಪದ್ಭರಿತ ಆಹಾರವನ್ನ ಚಾಕಿ ಹುಳುಗಳಿಗೆ ಹಾಕ್ತೀವಿ. ಇನ್ನು ಬಲಿತಂತ ಎಲೆಗಳು ಮತ್ತೆ ಅದರ ಕೊಂಬು ರೆಂಬೆ ಅವೆಲ್ಲನೂ ಕೂಡ ದನಕರುಗಳಿಗೆ ಹಾಕಿ ಒಂದೆರಡು ಆಕಳನ್ನು ಜೊತೆಗೆ ಸಾಕಬಹುದು. ಹೌದು ಸರ್, ನಿಜ. ಖಂಡಿತವಾಗಿ ಉದಾಹರಣೆ ರೇಷ್ಮೆ ಹುಳುಗೆ ಚಾಕಿ ಹಿಂಗ್ ಬೇಕಾದಂತ ತಳಿ ಯಾವ್ದಂದ್ರೆ S36 ಲೇಟೇಜ್ ಥರ್ಡ್ ಫೋರ್ತ್ ಮೂರ್ ನಾಲ್ಕು ಜೀರೋ V1 ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಎಲ್ಲ ಎಲ್ಲರಿಗೂ ಆಲ್ರೆಡಿ ತುಂಬಾ ವರ್ಷದಿಂದ ಮಾಡ್ತಾ ಇದಾರೆ. ಇವು ಲೇಟೇಜ್ ಅಂದ್ರೆ 4-5 ಜ್ವರದ ಜ್ವರದಲ್ಲಿರುವಂತ ಹುಳುಗಳಿಗೆ ಸೊಪ್ಪನ್ನು ತಿಂದು ಮಿಕ್ಕಿದ ಅಂದ್ರೆ ಸೊಪ್ಪನ್ನು ನಾವು ಹಸುಗಳು ತಿನ್ನಿಸೋದ್ರಿಂದ ಅದನ್ನ ಯಾವ ಕಾಯಿಲೆ ಏನು ತೊಂದರೆ ಬರಲ್ಲ, ಹಸುಗಳು ಚೆನ್ನಾಗಿರ್ತವೆ. ಇದೆಲ್ಲ ರೈತರುಗಳೆಲ್ಲ ಮಾಡ್ತಾ ಇದಾರೆ ಇವಾಗ ಎಲ್ಲ ಕಡೆ. ಈಗ ನೀವು ಹೇಳ್ತಾ ಇದ್ರಿ ಉತ್ಕೃಷ್ಟವಾದ ಸೊಪ್ಪನ್ನ ಹಾಕಬೇಕು ಅಂತ. ಈಗ ಬಲಿತಂತದಲ್ಲಿ ಅಷ್ಟೊಂದು ಪೋಷಕಾಂಶ ಇರಲ್ಲ ಅಂತ ಹೇಳಿ, ಆದ್ರೆ ತೀರ ಎಳೆದ್ರಲ್ಲಿ ಅಂತದ ಏನ್ರ ಸಮಸ್ಯೆ ಇರುತ್ತ? ಎಳೆದ್ರಲ್ಲಿ ಅಂತಾನೆ ಇವಾಗ ಚಾಕಿಗೆ ಬೇಕಾದಂತ ತಳಿ S36 ಅದರಲ್ಲಿ ಸೂಟಬಲ್ ಫಾರ್ ಚಾಕಿ ಅಂತಾನೆ ಇದೆ ಅದು. ಅದಕ್ಕೆ ಅದರಲ್ಲಿ ಚಾಕಿ ಬೇಕಾದಂತ ಬಲ್ತದೆ ಅಂತ ಇರೋದಿಲ್ಲ, ಅದರಲ್ಲಿ ನ್ಯೂಟ್ರಿಟಿ ಜಾಸ್ತಿ ಪೋಷಕಾಂಶಗಳು ಚಾಕಿ ಬೇಕಾದ ಸಿಗದಂತ ಎಲ್ಲ ಇದೆ ಅದರಲ್ಲಿ. ಬಟ್ ನಾವು ಚಾಕಿಗೆ V1 ಹಾಕಕ್ ಬರೋದಿಲ್ಲ. V1 ಅದು ಲೇಟೆಸ್ಟ್ 4-5 ಸ್ಟಾರ್ ಅದರಲ್ಲಿ ಅದು ಸ್ವಲ್ಪ ಬಲಿತಾ ಇರ್ತದೆ. ಲೀವ್ ಸ್ಟ್ಯಾಂಡರ್ ಬಲಿತ ಹುಳುಗಳಿಗೆ ಬೇಕದು. ಹೌದು, ಮೆಚ್ಯೂರ್ಡ್ ಇರುತ್ತೆ ಅದೆಲ್ಲ. V1 ಹಾಕೋದ್ರಿಂದ ನಾವು ಅದು ಹುಳುಗಳು ಚೆನ್ನಾಗಿ ಸೊಪ್ಪನ್ನು ತಿಂದು ಗುಡನ್ ಕಟ್ತಾವ. ಇತ್ತೀಚೆಗೆ ನಾವು ಹಿಪ್ಪುನೇರಳೆ ತೋಟ ಪ್ರತಿ ವರ್ಷ ಅದನ್ನ ಕಟ್ ಮಾಡಿ ನಿರ್ವಹಣೆ ಮಾಡೋದು ಹಂಗೆಲ್ಲ ಮಾಡ್ತಾ ಇದ್ದಾರೆ. ಈಗ ಹಿಪ್ಪುನೇರಳೆ ಮರವನ್ನಾಗಿ ಬೆಳೆದು ಇವತ್ತು ರೇಷ್ಮೆ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಹೌದು, ಮಾಡ್ತಾ ಇದಾರೆ. ಟ್ರೀ ಪ್ಲಾಂಟೇಶನ್ ಅಂತಾರೆ. ಟ್ರೀ ಪ್ಲಾಂಟೇಶನ್ ಟ್ರೀ ಅಂದ್ರೆ ಪ್ರತಿ ಒಂದ್ ಬೆಳೆ ಯಾರೋ ಅಷ್ಟು ಕಟಾವ್ ಮಾಡಿದ್ಮೇಲೆ ಪ್ರೂನಿಂಗ್ ಮಾಡೋದು, ಕಟಾವ್ ಮಾಡಿ ಬ್ರಾಂಚಸ್ ಕಟಾವ್ ಮಾಡೋದ್ರಿಂದ ಜಾಸ್ತಿ ಸೊಪ್ಪು ಇಳುವರಿ ಆಗುತ್ತೆ. ಅದ್ರ ಬದಲು ಹಂಗೆ ಬಿಟ್ಟರೆ ಟ್ರೀ ಪ್ಲಾಂಟೇಶನ್ ಮಾಡಿ ಮಾಡಬಹುದು, ಮಾಡ್ತಾ ರೈತರುಗಳು ಮಾಡ್ತಾ ಇದಾರೆ. ಅದರಿಂದ ನಾವು ಇಳುವರಿ ಜಾಸ್ತಿ ಇರುತ್ತೆ, ಅದನ್ನು ರೇಷ್ಮೆ ಹುಳು ಸಾಕಿ ಲಾಭ ಗಳಿಸಬಹುದು ನಾವು. ಇಂತ ಒಂದು ರೇಷ್ಮೆ ಸಾಕಾಣಿಕೆ ನಮ್ಮ ಕರಾವಳಿ ಪ್ರದೇಶ ಅಥವಾ ಮಲೆನಾಡು ಪ್ರದೇಶಕ್ಕೆ ಎಷ್ಟು ಸೂಕ್ತ? ಮಲೆನಾಡು ಪ್ರದೇಶಕ್ಕೆ ರೇಷ್ಮೆ ಸಾಕಾಣಿಕೆ ಅತಿ ಸೂಕ್ತವಾಗಿ ಇದೆ ಅಂದ್ರೆ ಇಲ್ಲಿ ವಾತಾವರಣ ಮಳೆ ಬೆಳೆ ಇಲ್ಲಿ ಉತ್ಕೃಷ್ಟವಾಗಿ ಬೆಳೆಯಬಹುದು ಎಲ್ಲ ಅನ್ಸುತ್ತಾ? ಮಳೆ ಬೆಳೆ ಚೆನ್ನಾಗಿದೆ, ನೀರಾವರಿ ಇರೋದ್ರಿಂದ ಮಲೆನಾಡು ನೀರು ಕೊರತೆ ಇಲ್ಲದಿರೋದ್ರಿಂದ ಹಿಪ್ಪುನೇರಳೆ ಇಲ್ಲಿ ವಾತಾವರಣಕ್ಕೆ ಬೆಳೆ ಸರಿಯಾಗಿ ಬೆಳೆಯುತ್ತೆ. ಬೆಳೆಯಬಹುದು ಹಿಪ್ಪುನೇರಳೆ ಬೆಳೆಯಬಹುದು ಮಲೆನಾಡು ಇದರಲ್ಲಿ ಹಿಪ್ಪುನೇರಳೆ ಬೆಳೆದ್ರಿಂದ. ಮತ್ತೆ ಇನ್ನೊಂದು ಏನಂದ್ರೆ ಕರಾವಳಿ ಪ್ರದೇಶದೊಳಗ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಮತ್ತು ಬಿಸಿಲು ಜಾಸ್ತಿ ಅಂದ್ರೆ ಸೆಕೆ, ಆ ಸೆಕೆಯಲ್ಲಿ ಕೂಡ ಬೆಳೆಯಬಹುದು ಸಾಕಾಣಿಕೆ.

ಯಾಕೆ